ಸಹಾಯಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ. ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೀನುಗಾರಿಕೆ ಇಲಾಖೆಯಲ್ಲಿರುವಂತಹ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮೀನುಗಾರಿಕಾ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವಂಥ ಮಿಲನಾ ಭರತ್ ಅವರು. ನಮಸ್ಕಾರ ಮಿಲನಾ ಭರತ್ ಅವರು. ನಮಸ್ತೆ ಸರ್. ಮೀನುಗಾರಿಕೆ ಇಲಾಖೆಯವರು ಮೀನುಗಾರಿಕೆಗೆ ಪ್ರೋತ್ಸಾಹ ಕೊಡುವಂಥ ದೃಷ್ಟಿಯಿಂದ ಹಲವಾರು ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಹೌದು ಸರ್. ಮುಖ್ಯವಾಗಿ ನಮ್ಮ ರೈತರಿಗೆ ಅನುಕೂಲವಾಗುವಂಥ ಯೋಜನೆಗಳು ಯಾವ್ಯಾವ ಅಂತ ಒಂದು ಪರಿಚಯ ಮಾಡಿಕೊಡ್ತೀರಿ? ನಮ್ಮ ಮೀನುಗಾರಿಕಾ ಇಲಾಖೆ ಕೊಡಗು ಜಿಲ್ಲೆಯಲ್ಲಿ ಸೋಮವಾರಪೇಟೆ, ಪೊನ್ನಂಪೇಟೆ ಮತ್ತು ಮಡಿಕೇರಿ ತಾಲೂಕುಗಳಲ್ಲಿ ನಮ್ಮ ಕಚೇರಿ ಇದೆ. ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ನಮ್ಮ ಮೀನುಗಾರಿಕಾ ಉಪನಿರ್ದೇಶಕರ ಕಚೇರಿ ಇದೆ. ಮೀನುಗಾರಿಕೆ ಇಲಾಖೆ ಯೋಜನೆಗಳು ಅಂದಾಗ ಬಹಳಷ್ಟು ಜನರಿಗೆ ನಮ್ಮ ಕೃಷಿ ಹೊಂಡಗಳಲ್ಲಿರುವಂತಹ ಕೊಳಗಳಲ್ಲಿ ಮೀನು ಕೃಷಿ ನಡೆಸುವವರಿಗೆ ಮಾತ್ರ ನಾವು ಯೋಜನೆಗಳನ್ನು ಕೊಡ್ತೇವೆ, ರೂಪಿಸ್ತಾ ಇದ್ದೇವೆ ಅಂತ ಹೇಳುವ ಒಂದು ಭಾವನೆ ಇರುತ್ತೆ. ಮೀನುಗಾರಿಕೆ ಇಲಾಖೆ ಅಂತ ಹೇಳಿದ್ರೆ ನಮ್ಮಲ್ಲಿ ಮೀನು ಹಿಡುವಳಿಗಾರರು ಅಂದರೆ ನಾವು ಮೀನುಗಾರರು ಅಂತ ಕರಿತೇವೆ ಅವರನ್ನು, ಮೀನು ಕೃಷಿಕರು, ಮೀನು ಮಾರಾಟಗಾರರು ಮತ್ತು ಮೀನುಗಾರಿಕೆಯ ಇತರ ಚಟುವಟಿಕೆಗಳಲ್ಲಿ ಅಂದರೆ ಬಲೆ ಹೆಣೆಯುವವರು, ರಿಪೇರಿ ಮಾಡುವವರು, ಅವುಗಳನ್ನು ಮಾರಾಟ ಮಾಡುವವರು, ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸುವವರು ಮತ್ತು ಮೀನು ಕೃಷಿ ಅಂತ ಹೇಳಿದ್ರೆ ಬರೀ ತಿನ್ನುವ ಮೀನನ್ನು ಬೆಳೆಸೋದು ಮಾತ್ರ ಅಲ್ಲ, ಸಿಗಡಿ ಕೃಷಿಯಾಗಿರಬಹುದು, ಮುತ್ತು ಕೃಷಿಯಾಗಿರಬಹುದು, ಅಂತಹ ಕೃಷಿಗಳನ್ನು ನಡೆಸುವವರನ್ನು ಕೂಡ ನಾವು ಮೀನು ಕೃಷಿಕರನ್ನು ವ್ಯಾಪ್ತಿಗೆ ತರ್ತೇವೆ. ಅಲಂಕಾರಿಕ ಮೀನುಗಾರಿಕೆ, ಹೌದು, ಅಲಂಕಾರಿಕ ಮೀನು ಕೃಷಿ ಮತ್ತು ಅಲಂಕಾರಿಕ ಮೀನು ಮಾರಾಟ ಅಂದರೆ ಇವುಗಳಿಗೆ ಯೋಜನೆಗಳು ನಮ್ಮ ಇಲಾಖೆಯಲ್ಲಿ ರೂಪುಗೊಳ್ತವೆ. ಆಯಾಯ ಕಾಲದಲ್ಲಿ ರೂಪುಗೊಳ್ಳುವ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡಿಕೊಳ್ತೇವೆ ಸರ್. ಮೊದಲನೇದಾಗಿ ಕೃಷಿ ಹೊಂಡಗಳಲ್ಲಿ ಮೀನುಗಳನ್ನು ಸಾಕಣೆ ಮಾಡುವುದನ್ನು ಹೊರತುಪಡಿಸಿ ಮೀನುಗಾರಿಕೆಯಲ್ಲಿ ನಾವು ಏನು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮಲ್ಲಿ ಕೃಷಿ ಹೊಂಡಗಳನ್ನು ಬಿಟ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಡ ಕೆರೆಗಳಿರ್ತವೆ, ಸಣ್ಣ ನೀರಾವರಿ ಇಲಾಖೆಯ ವ್ಯಾಪ್ತಿಯಲ್ಲಿ ಕೂಡ ಕೆರೆಗಳಿರ್ತವೆ, ನದಿಭಾಗಗಳಿದ್ದಾವೆ, ಜಲಾಶಯಗಳು ಇದ್ದಾವೆ, ಅಲ್ಲಿ ಕೂಡ ನೀವು ಮೀನುಗಾರಿಕೆಯನ್ನು ನಡೆಸಬಹುದು. ನೀವು ಮಹಿಳಾ ಸ್ವಸಹಾಯ ಸಂಘದ ಗುಂಪಿನ ಸದಸ್ಯರಾಗಿದ್ದಲ್ಲಿ ಅಥವಾ ಮೀನುಗಾರಿಕೆಯಲ್ಲಿ ಆಸಕ್ತಿ ಇದ್ದು ನಿರುದ್ಯೋಗಿಗಳಾಗಿತ್ತು, ನಮ್ಮ ಗ್ರಾಮದಲ್ಲಿ ಇಂತಹ ಕೆರೆ ಇದೆ, ನಾನು ಅದನ್ನು ಪಡ್ಕೊಂಡು ಮೀನು ಕೃಷಿ ನಡೆಸಬಹುದಾ ಅಂತ ನೀವು ಆಸಕ್ತಿ ಹೊಂದಿದ್ದಲ್ಲಿ ಅಥವಾ ನಿಮ್ಮದು ಯಾವುದೋ ಒಂದು ನೀರು ಬಳಕೆದಾರರ ಸಂಘ ಇರಬಹುದು ಅಥವಾ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಯ ಗುಂಪುಗಳಿರಬಹುದು, ನಾವುಗಳು ಮೀನು ಕೃಷಿಯನ್ನು ನಡೆಸ್ತೇವೆ ಇಂತಹ ಕೊಳಗಳಲ್ಲಿ ಅಂದರೆ ಸಾರ್ವಜನಿಕ ಕೊಳಗಳಲ್ಲಿ ನಡೆಸ್ತೇವೆ ಅಂತ ಇದ್ದರೆ ಅವುಗಳನ್ನು ಸರ್ಕಾರದ ನಿಯಮಾನುಸಾರ ನೀವು ಹರಾಜಿನ ಮೂಲಕವೋ ಗುತ್ತಿಗೆ ಮೂಲಕ ಪಡೆದುಕೊಂಡು ಅಲ್ಲಿ ಕೂಡ ಮೀನು ಕೃಷಿ ನಡೆಸಬಹುದು. ಮೊದಲನೇದಾಗಿ ಗ್ರಾಮ ಪಂಚಾಯಿತಿ ಕೆರೆಗಳು, ಇವುಗಳು ಗ್ರಾಮ ಪಂಚಾಯಿತಿಯಿಂದನೇ ವಿಲೇವಾರಿ ಆಗ್ತವೆ, ಅವ್ರು ನಿಮಗೆ ವಿಲೇವಾರಿ ಮಾಡಿಕೊಡ್ತಾರೆ, ಕನಿಷ್ಠ ಅಥವಾ ಒಂದು ಬಿಡ್ಡಿನ ಮೂಲಕ ಇದು ನಿಮಗೆ ವಿಲೇವಾರಿ ಆಗುತ್ತೆ. ಹೌದು, ಇಲ್ಲ ನಾವು ಮೀನುಗಾರರ ಮಹಿಳಾ ಸ್ವಸಹಾಯ ಸಂಘಗಳಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಗುಂಪಿನ ಸದಸ್ಯರು ಅಪ್ರೋಚ್ ಮಾಡಿ ಗ್ರಾಮ ಪಂಚಾಯತಿಯಿಂದ ಆ ಕೊಳಗಳನ್ನು ಪಡ್ಕೊಳ್ಬಹುದು. ನಿಮ್ಗೆ ಪಡ್ಕೊಳ್ಳಿಕ್ಕೆ ಅಲ್ಲಿ ಒಂದು ಏನು ಅಮೌಂಟ್ ಮೊತ್ತ ಪಾವತಿ ಮಾಡಬೇಕು ಅದು ತುಂಬಾ ಕನಿಷ್ಠ ಇದೆ, ಕಡಿಮೆ ಇದೆ. ಒಂದು ಹೆಕ್ಟೇರ್ಗೆ ನೀವು 500 ರೂಪಾಯಿಗಳನ್ನ ಮಾತ್ರ ಪಾವತಿ ಮಾಡಿ ನೀವು ಇಂತಹ ಕೊಳಗಳಲ್ಲಿ ಮೀನುಗಾರಿಕೆಯನ್ನು ನಡೆಸುವಂತಹದ್ದು. ಇದನ್ನು ಮತ್ಸ್ಯ ಸಂಜೀವಿನಿ ಅಂತ ಕರಿತೇವೆ ನಾವು, ಅಂದರೆ ಸಂಜೀವಿನಿ ಸ್ವಸಹಾಯ ಸಂಘಗಳ ಮೂಲಕ ನಾವು ಗ್ರಾಮ ಪಂಚಾಯಿತಿಯ ಕೆರೆಗಳಲ್ಲಿ ಒಂದು ಮೀನು ಕೃಷಿಯನ್ನು ಅಭಿವೃದ್ಧಿಪಡಿಸ್ತೇವೆ, ಇನ್ನೊಂದು ಮಹಿಳೆಯರ ಆರ್ಥಿಕ ಸ್ಥಿತಿಗತಿ ಮತ್ತು ಜೀವನ ಮಟ್ಟವನ್ನು ಉನ್ನತಪಡಿಸುವಂತಹದ್ದು, ಅದರ ಜೊತೆಗೆ ಪೌಷ್ಟಿಕಾಂಶವನ್ನು ಪೋಷಕಾಂಶಯುಕ್ತ ಆಹಾರವನ್ನು ಪೂರೈಕೆ ಮಾಡುವುದು, ಈ ಉದ್ದೇಶಗಳನ್ನು ಇಟ್ಕೊಂಡು ಈ ಕೆಲಸವನ್ನು ಮಾಡ್ತೇವೆ ನಾವು. ಇನ್ನು ಸಣ್ಣ ನೀರಾವರಿ ಇಲಾಖೆಯ ಕೊಳಗಳಂತ ಹೇಳಿದ್ರೆ 40 ಹೆಕ್ಟೇರ್ ಮೇಲ್ಪಟ್ಟನ ಕೆರೆಗಳು, ಅವುಗಳನ್ನು ನಾವು ಮೀನುಗಾರಿಕಾ ಇಲಾಖೆಯಿಂದ ಈ ಟೆಂಡರ್ ಮೂಲಕ ವಿಲೇವಾರಿ ಮಾಡ್ತೇವೆ, ಹರಾಜು ಮಾಡ್ತೇವೆ. ಹರಾಜು ಅಥವಾ ಲೀಸ್, ಎರಡು. ಲೀಸ್ ತಗೊಳ್ಬೇಕಾದ್ರೆ ನಿಮ್ಮಲ್ಲಿ ಮೀನುಗಾರರ ಸಹಕಾರ ಸಂಘ ಇರಬೇಕು. ಹೌದು, ಇದು 5 ವರ್ಷದ ಅವಧಿಗೆ ನಾವು ಕೊಡ್ತೇವೆ. ಇವುಗಳು ಈ ಟೆಂಡರ್ ಆಗುವಂತಹದ್ದು. ಈ ಪ್ರೊಕ್ಯೂರ್ಮೆಂಟ್ಸ್ ಎಲ್ಲಿಂದ ಏನು ನೀವು ಕೀಗಳನ್ನ ತಗೊಂಡು DSC ತಗೊಂಡು ಅಲ್ಲೇ ಈ ಪ್ರೊಕ್ಯೂ ಈ ಟೆಂಡರ್ ಮೂಲಕ ನಾವು ವಿಲೇವಾರಿ ಮಾಡ್ತೇವೆ. ವಿದ್ಯುನ್ಮಾನ ಟೆಂಡರ್ ಅಂತ. ಹೌದು, ಇದು ಒಂದು ಬಾರಿ ನೀವು ಟೆಂಡರ್ ತಗೊಂಡ್ರೆ 5 ವರ್ಷದ ಅವಧಿಗೆ ನಿಮಗೆ ಇರುತ್ತೆ. ಪ್ರತಿ ವರ್ಷ ನೀವು ಏನು ಮೊತ್ತಕ್ಕೆ ನೀವು ಬಿಡ್ ಮಾಡಿರ್ತೀರಾ ಅದರ 5% ಜಾಸ್ತಿ ಮಾಡಿ ಪ್ರತಿ ವರ್ಷ ನೀವು ಇಲಾಖೆಗೆ ಪಾವತಿಸಬೇಕಾಗುತ್ತೆ, ಸಂದಾಯ ಮಾಡಬೇಕಾಗತ್ತೆ. ಮೀನುಗಾರಿಕೆಗೆ ಅಗತ್ಯ ಇರುವಂತಹ ಸಲಕರಣೆ ಕಿಟ್ಗಳಿರಬಹುದು, ತರಬೇತಿ ಮಾರ್ಗದರ್ಶನವನ್ನು ನಾವು ಇಲಾಖೆಯಿಂದ ಕೊಡ್ತೇವೆ. ಇನ್ನೊಂದು ಮೀನು ಹಿಡುವಳಿ ಪರವಾನಗಿಗಳ ಮೂಲಕ. ಈಗ ನಮ್ಮ ವ್ಯಾಪ್ತಿಯಲ್ಲಿ ನದಿಗಳಿರ್ತವೆ, ನದಿಗಳಲ್ಲಿ ಮೀನು ಹಿಡಿತೇವೆ ಅಂತ ಹೇಳಿ ಬಯಸುವವರು ಗಾಳ ಹಾಕಿಯೋ ಬಲೆ ಬಿಟ್ಟು ಮೀನು ಹಿಡಿಯಲಿಕ್ಕೆ ಕೆಲವೊಂದು ನದಿ ಪ್ರದೇಶಗಳು ನೆಲ್ಲಿಹುದಿಕೇರಿಯಿಂದ ಶಿರಂಗಾಲ, ಕಾವೇರಿ ನಿಸರ್ಗಧಾಮ, ಭಾಗಮಂಡಲದಂತಹ ಪ್ರದೇಶಗಳು, ಅಲ್ಲಿ ನಾವು ಆ ಪ್ರದೇಶವನ್ನು ಸಂರಕ್ಷಿತ ತಾಣವಾಗಿ ಇಟ್ಟಿದ್ದೇವೆ. ಮಹಶೀರ್ನಂತಹ ಒಂದು ತಳಿ ಮತ್ತು ಲೋಕಲ್ ವೆರೈಟಿ ಸ್ಥಳೀಯ ಪ್ರಭೇದಗಳ ಸಂರಕ್ಷಣೆಗಾಗಿ ನಾವು ಮೀಸಲಾಗಿಟ್ಟಿದ್ದೇವೆ. ಹಾರಂಗಿ ಡ್ಯಾಮಿಂದ ಕೂಡಿಗೆವರೆಗಿನ ನದಿ ಪ್ರದೇಶ, ಅಲ್ಲೆಲ್ಲ ನಿಮಗೆ ಮೀನು ಹಿಡಿಯಲಿಕ್ಕೆ ಅನುಮತಿ ಇಲ್ಲ, ಅವಕಾಶ ಇಲ್ಲ. ಅದು ಬಿಟ್ಟು ಬೇರೆ ಉಳಿದ ಭಾಗ ಇರಬಹುದು, ಮಾದಾಪುರ ಹೊಳೆ, ಹಟ್ಟಿ ಹೊಳೆ ಇರಬಹುದು, ಬರಪುಳೆ ಇರಬಹುದು, ಕಾವೇರಿ ನದಿಯ ಇತರ ಭಾಗ, ಅಲ್ಲಿ ನೀವು ನಿಗದಿಪಡಿಸಿದ ಮೊತ್ತವನ್ನ ಪಾವತಿಸಿ ಪರವಾನಗಿ ಅಂದ್ರೆ ಲೈಸೆನ್ಸ್ ತಗೊಂಡು ಮೀನುಗಾರಿಕೆ ನಡೆಸಬಹುದು. ಸಾಂಪ್ರದಾಯಿಕವಾಗಿ ನೀವು ಬಿಡುಬಲೆ ಬಿಡಬಹುದು, ಗಾಳ ಹಾಕಿ ಕೂಡ ಹಿಡಿಯಬಹುದು. ನಿಷೇಧಿತ ಟೆಕ್ನಿಕ್ಗಳನ್ನ ಅಂದ್ರೆ ವಿಧಾನಗಳನ್ನ ಬಳಸಿ ನೀವು ಅಂದ್ರೆ ಮದ್ದು ಹಾಕೋದು, ಡೈನಮೈಟ್ ಸಿಡಿಸೋದು ಅಂತದೆಲ್ಲ ಮಾಡಿ ನೀವು ಮೀನುಗಳು ಎಲ್ಲಿಯೂ ಕೂಡ ನದಿ ಅಂತಲ್ಲ ಎಲ್ಲಿಯೂ ಕೂಡ ನಿಮಗೆ ಆ ರೀತಿ ಮಾಡಿ ಮೀನು ಹಿಡಿಯಲಿಕ್ಕೆ ಅವಕಾಶ ಇಲ್ಲ. ಆ ಅವಕಾಶವನ್ನ ಕೂಡ ನಾವು ಒದಗಿಸಿಕೊಡ್ತೇವೆ. ಪುನಃ ಇದರ ಜೊತೆ ಮೀನು ಮಾರಾಟಗಾರರು ಮಾರಾಟ ಮಾಡುವ ಲೈಸೆನ್ಸ್ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ, ಆಯಾಯ ಪಟ್ಟಣ ಪಂಚಾಯಿತಿ ಗ್ರಾಮ ಪಂಚಾಯಿತಿಗಳು ತಗೊಳ್ತವೆ. ಆದರೆ ಮೀನು ಮಾರಾಟಕ್ಕೆ ಅಗತ್ಯ ಇರುವಂತಹ ಕ್ರೇಟ್ಗಳು, ಐಸ್ ಬಾಕ್ಸ್ಗಳು, ತಕ್ಕಡಿಗಳು ಅಂತಹವುಗಳನ್ನು ಯೋಜನೆಗಳು ಬಂದಾಗ ನಾವು ಅನುಷ್ಠಾನಗೊಳಿಸ್ತೇವೆ. ಇದರ ಜೊತೆ ನೀವೇನಾದರೂ ವೃತ್ತಿಪರ ಮೀನುಗಾರರಾಗಿದ್ದರೆ ನಿಮಗೆ ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ, 4 ಚಕ್ರ ವಾಹನದ ಒಂದು ಸಬ್ಸಿಡಿ ರೀತಿಯಲ್ಲಿ ಕೊಡುವಂಥದ್ದು ಸಹಾಯಧನ, ನೀವು ಖರೀದಿ ಮಾಡ್ತೀರಾ ಇಷ್ಟು ಶೇಕಡ ಸಹಾಯಧನ ಕೊಡುವ ಯೋಜನೆಗಳಿರ್ತವೆ, ಅಂಥದ್ದನ್ನು ನಾವು ಮೀನು ಮಾರಾಟಗಾರರಿಗೆ ಕೊಡ್ತೇವೆ. ಇನ್ನು ಮೀನು ಕೃಷಿಕರು ಅವರಿಗೆ ಕೊಡುವಂತಹದ್ದೇ ಯೋಜನೆಗಳೇ ಬೇರೆ ಇರುತ್ತೆ. ಮೀನು ಮರಿಗಳು ಉಚಿತವಾಗಿ ಕೊಡುವಂತಹದ್ದು ಅಥವಾ ಮೀನು ಹಿಡುವಳಿ ಮಾಡಲಿಕ್ಕೆ ಬೇಕಾದ ಬಲೆಗಳನ್ನು, ಹರಿಗೋಲುಗಳನ್ನ ಕೊಡುವಂತಹದ್ದು, ಇಂತಹ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತೇವೆ ಸರ್. ಮತ್ತೆ ಆಧುನಿಕ ಪದ್ಧತಿಯಲ್ಲಿ ಮೀನು ಸಾಕಾಣಿಕೆ ಮಾಡೋದಕ್ಕೂ ಪ್ರೋತ್ಸಾಹ ಇದೆಯಾ? ಹೌದು, ಇತ್ತೀಚಿನ ಒಂದು ಆತ್ಮನಿರ್ಭರ ಭಾರತ ಯೋಜನೆ ಬಂದಾಗ ನಾವು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ ಅಂತ ಹೇಳಿ 5 ವರ್ಷದ ಅವಧಿಗೆ ಬಂತು. 2024-25 ಅದು ಕೊನೆಯಾಯಿತು ನಮಗೆ ಆ ಯೋಜನೆಯಲ್ಲಿ. ಅದು ಈಗ ಮತ್ತೆ ನಾವು ಮುಂದುವರಿಸಬೇಕಾ ಅಂತ ಹೇಳಿ ನಮ್ಮಲ್ಲಿ ವರದಿ ಕೇಳಿದ್ದಾರೆ. ಮುಂದುವರಿಸುವ ಸಾಧ್ಯತೆಗಳಿದ್ರೆ ನಾವು ಅದನ್ನು ಪುನಃ ಇನ್ನೂ 5 ವರ್ಷಕ್ಕೆ ಅದು ಕಂಟಿನ್ಯೂ ಆಗುತ್ತೆ. ಅದರಲ್ಲೇ ನೀವು ಹೇಳಿದ ಆಧುನಿಕ ತಂತ್ರಜ್ಞಾನಗಳಿದ್ದವು, ಬಯೋಫ್ಲಾಕ್ ಟೆಕ್ನಾಲಜಿ ಅಂತ ಹೇಳಿ, RAS ಅಂದರೆ ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ ಹೇಳಿ ಅವುಗಳಿಗಿತ್ತು, ಅಲಂಕಾರಿಕ ಮೀನು ಕೃಷಿಗಳು, ಮುತ್ತು ಕೃಷಿ ಅಂತಹ ಹೊಸ ಟೆಕ್ನಾಲಜಿಗಳನ್ನು ಬಳಕೆ ಮಾಡಿ ಮೀನುಗಾರಿಕೆಯನ್ನು ನಡೆಸುವಂತಹದ್ದು. ಇದು ಎಲ್ಲಿ ಬಳಕೆ ಆಗತ್ತಂದ್ರೆ ನೀರಿನ ಅಭಾವ ಇರುವಂತಹ ಕಡೆ ಕಡಿಮೆ ಪ್ರಮಾಣದ ನೀರನ್ನು ಬೆಳೆಸ್ಕೊಂಡು ಒಂದ್ಸತಿ ಬಳಸಿದ ನೀರನ್ನೇ ಮತ್ತೆ ಸರ್ಕ್ಯುಲೇಟ್ ಮಾಡಿ ಶುದ್ಧೀಕರಣ ಮಾಡಿ ಪುನರ್ಬಳಕೆ ಮಾಡಿ ಅವುಗಳಲ್ಲೇ ಮೀನು ಕೃಷಿಯನ್ನು ನಡೆಸುವಂತಹದ್ದು. ಜಾಗವೂ ಕಡಿಮೆ ಇದೆ, ನೀರೂ ಕಡಿಮೆ ಇದೆ ಅಂದಾಗ ಒಂದು ಕೊಳದಲ್ಲಿ 100 ಮರಿ ಬಿಡ್ಬೋದಾದ್ರೆ ಈ ಕೊಳಗಳಲ್ಲಿ 500 ಮರಿ ಬಿಡ್ತೀರಾ. ಅದಕ್ಕೆ ಬೇಕಾದಂತಹ ಆಮ್ಲಜನಕ ಇರಬಹುದು, ಫೀಡ್ ಇರಬಹುದು, ಅದನ್ನ ಯಥೇಚ್ಛವಾಗಿ ನೀವು ಒಂದು ಸಿಸ್ಟಮೈಟ್ ಕಂಟ್ರೋಲ್ ಕಂಡೀಷನ್ ಇರ್ತದೆ. ವೈಜ್ಞಾನಿಕವಾಗಿ ಮಾಡ್ಬೇಕು. ಹೌದು, ಸೈಂಟಿಫಿಕ್ ಆಗಿ ಮಾಡ್ತೀರಾ, ವೈಜ್ಞಾನಿಕವಾಗಿ ಮಾಡ್ತೀರಾ. ಆದರೆ ಸಂಖ್ಯೆಯನ್ನು ಜಾಸ್ತಿ, ನೀರು ಕಡಿಮೆ, ಸ್ಥಳಾವಕಾಶವು ಕಡಿಮೆ, ಮೀನಿನ ಸಂಖ್ಯೆ ಜಾಸ್ತಿ, ಇಳುವರಿ ಜಾಸ್ತಿ, ಅದಕ್ಕೆ ತಗಲುವ ಸಮಯ, ಹಿಡಿಯುವ ಸಮಯ ಕೂಡ ಕಡಿಮೆ. ಮತ್ತು ಅಲ್ಲಿ ಬಳಸುವ ಮೀನಿನ ತಳಿಗಳು ಪಂಗೇಶಿಯಸ್, ಶಿಂಗಿ, ಮರಿಲ್ಸ್, ತಿಲಾಪಿಯ ಅಂತಹ ತಳಿಗಳನ್ನ ಬಳಸುವಂತಹದನ್ನ ಮೀನಿನ ಉತ್ಪಾದನೆ ಮತ್ತು ಪಾಲನೆಯ ಚಟುವಟಿಕೆಗಳನ್ನು ಕೂಡ ಉತ್ತೇಜಿಸುವಂತಹ ಯೋಜನೆಗಳು ಇದ್ವು. ಆದರೆ ಇಲ್ಲಿ ನಮ್ಮ ಕೊಡಗಿನ ದೃಷ್ಟಿಗೆ ತಗೊಳ್ಳುವುದಾದ್ರೆ ಇಲ್ಲಿ ನಮಗೆ ನೀರಿನದೇನು ತೊಂದರೆ ಇಲ್ಲ, ಮತ್ತು ಎಲ್ಲ ಕಡೆ ಕೃಷಿ ಹೊಂಡಗಳು, ಕೊಳಗಳು, ಕೆರೆಗಳು ಇದ್ದಾವೆ. ಹಾಗಾಗಿ ನಾವಿಲ್ಲಿ ಸಾಂಪ್ರದಾಯಿಕ ರೀತಿಯ ಯೋಜನೆಯನ್ನೇ ನಾವಿಲ್ಲಿ ಉತ್ತೇಜನ ಮಾಡಿದ್ವಿ. ಆ ಯೋಜನೆಯಲ್ಲಿ ಕೂಡ ಕೃಷಿ ಹೊಂಡಗಳನ್ನು ತೆಗೆದು ಮೀನುಗಾರಿಕೆಯನ್ನು ನಡೆಸುವುದು ಮತ್ತು ಸಣ್ಣ ಮಟ್ಟದ RAS ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಮತ್ತು ಪಾಲನಾ ಕೊಳ ಅಂದರೆ ಸಣ್ಣ ಮರಿಗಳನ್ನು ತಂದು ಅದಕ್ಕೆ ಆಹಾರವನ್ನು ಪೂರೈಸಿ ಅವುಗಳನ್ನು ದೊಡ್ಡ ಸೈಜ್ ಮಾಡಿ ಆ ದೊಡ್ಡ ಗಾತ್ರದ ಮರಿಗಳನ್ನು ಬೇರೆ ರೈತರಿಗೆ ಮಾರಾಟ ಮಾಡಿ. ಹೌದು, ಅಡ್ವಾನ್ಸ್ಡ್ ಫಿಂಗರ್ಲಿಂಗ್ ಅಂತ ಕರಿತೇವೆ ನಾವು. ನೀವು ಹೇಳಿದ ಹಾಗೆ ಒಂದು ಬೆರಳಿನ ಗಾತ್ರದ ಒಂದು ಮರಿಯನ್ನು ಮಾಡಿ ಕೊಡುವುದು. ಈಗ ಸಾಧಾರಣವಾಗಿ ಎಲ್ಲ ಕಡೆ ಮೊದಲು ಏನಾಗ್ತಿತ್ತು ಅಂದ್ರೆ ನಮ್ಮ ಇಲಾಖೆಯ ಪಾಲನಾ ಕೇಂದ್ರ ಏನಿದೆ ಅಲ್ಲಿಂದ ಮಾತ್ರ ಮರಿ ಕೊಡ್ತಾ ಇದ್ವಿ. ನಾವು 1 ತಿಂಗಳ ಅವಧಿಯ ಮರಿಯನ್ನ ಮಾತ್ರ ಕೊಡ್ತಾ ಇದ್ದದ್ದು ರೈತರಿಗೆ. ಕೆಲವು ರೈತರಿಗೆ ಸ್ವಲ್ಪ ದೊಡ್ಡ ಗಾತ್ರದ ಮರಿ ಸಿಕ್ಕಿದ್ರೆ ಅದು ನಮಗೆ ಒಳ್ಳೇದಾಗ್ತಾ ಇತ್ತು ಅಂತ. ಜಾಸ್ತಿ ಉಳ್ಕೊಳ್ತವೆ ಉಳ್ಕೊಳ್ತವೆ, ಗಾತ್ರ ಬೇಕು, ಮತ್ತೆ ಬೇಗ ಒಂದು 3 ತಿಂಗಳ ಮರಿಯನ್ನ ಕೊಟ್ರೆ ಅವರು ಇನ್ನೊಂದು 7-8 ತಿಂಗಳು ಸಾಕಿಕೊಳ್ತಾರೆ ಅಂತ ಹೇಳಿದಾಗ ನಮ್ಮ ಇಲಾಖೆಯಿಂದ ಆತರ ಯಾರಿಗೆ ಆಸಕ್ತಿ ಇತ್ತು ಅಂತವರು ಅವರು ಕೊಳ ನಿರ್ಮಾಣ ಮಾಡಿ ನಮ್ಮ ಇಲಾಖೆಯಲ್ಲಿ ರಿಜಿಸ್ಟರ್ ನೋಂದಾಯಿತರಾಗ್ತಾರೆ. ಅವರು ಸಣ್ಣ ಮರಿಗಳನ್ನ ತಂದು ಅದಕ್ಕೆ ಆಹಾರಗಳನ್ನ ಹಾಕಿ ಅವುಗಳನ್ನ ಬೆಳೆಸಿ ರೈತರಿಗೆ ಸರ್ಕಾರ ನಿಗದಿಪಡಿಸಿದ ರೇಟಿನಲ್ಲೇ ದರದಲ್ಲೇ ಅವರು ಮಾರಾಟ ಮಾಡ್ತಾರೆ. ಮತ್ತೆ ಪ್ರತಿ ವರ್ಷ ನಮ್ಮ ಇಲಾಖೆಯು ಕೂಡ ಅಂತಹ ನೋಂದಾಯಿತ ಮೀನು ಪಾಲನೆದಾರರಿಂದ ಇಂತಿಷ್ಟು ಅಂತ ಹೇಳಿ ಮೀನು ಮರಿಗಳನ್ನ ಖರೀದಿ ಮಾಡುತ್ತೆ. ಅವರಲ್ಲಿ ಎಷ್ಟು ಲಭ್ಯವಿದೆ ಮೀನು ಮರಿ ಅಂತದನ್ನ ಖರೀದಿ ಮಾಡಿ ನದಿ ಭಾಗಗಳಿಗೆ, ಜಲಾಶಯಗಳಿಗೆ, ಗ್ರಾಮ ಪಂಚಾಯತಿ ಕೆರೆಗಳಿಗೆ ದಾಸ್ತಾನು ಮಾಡುವ ಯೋಜನೆಗಳು ಕೂಡ ಇದ್ದಾವೆ. ನಾನು ಆವಾಗಲೇ ಹೇಳಿದೆ, ಬೇರೆ ಬೇರೆ ಮೀನುಗಾರಿಕೆಯಲ್ಲಿ ತೊಡಗಿಸಿಕೊಂಡವರಿಗೆ ನಾವು ಬೇರೆ ಬೇರೆ ಯೋಜನೆಗಳನ್ನ ಕೊಡ್ತೇವೆ ಅಂತ. ನಮ್ಮಲ್ಲಿ ಜಿಲ್ಲಾ ಪಂಚಾಯಿತಿಯ ವತಿಯಿಂದ ಬರುವ ಅನುದಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀನುಗಾರರಿಗೆ ನಾವು ಯೋಜನೆಗಳನ್ನ ಅನುಷ್ಠಾನ ಮಾಡ್ತೇವೆ. ಒಂದು ಮೀನು ಹಿಡಿಯುವ ಬಲೆ, ಅದನ್ನ ಸಲಕರಣೆ ಅಂತ ಕರೀತೇವೆ. 10,000 ಮೌಲ್ಯದ ಮೀನು ಹಿಡಿಯುವ ಸಲಕರಣೆಗಳನ್ನ ನಾವು ಉಚಿತವಾಗಿ ಕೊಡ್ತೇವೆ. ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಇರುವಂತಹದ್ದು. ಇದಕ್ಕೆ ಅವರು ಏನ್ ದಾಖಲಾತಿ ಕೊಡ್ಬೇಕಂತ ಹೇಳಿದ್ರೆ ಅರ್ಜಿ ನಮೂನೆ, ಇದಕ್ಕಾಗಿ ಒಂದು ಅಪ್ಲಿಕೇಶನ್ ಕೂಡ ಇದೆ ಸಾಫ್ಟ್ವೇರ್, ಅದರಲ್ಲೇ ಅವರು ಅಪ್ಲೈ ಮಾಡ್ಬೇಕಾಗತ್ತೆ. ಮತ್ತು ಅವರ ಜಾತಿ ಪ್ರಮಾಣ ಪತ್ರ, ಆದಾಯ ದೃಢೀಕರಣ ಪತ್ರ ಬೇಕಾಗತ್ತೆ, ಆಧಾರ್ ಕಾರ್ಡ್, ಅದು ಐಡೆಂಟಿಫಿಕೇಶನ್ ಕಾರ್ಡ್. ಮತ್ತೆ ನೀವು ಮೀನು ಕೃಷಿಕರು ಅಥವಾ ಮೀನುಗಾರರು, ಮೀನು ಮಾರಾಟಗಾರರು ಅಂತ ಹೇಳೋದಕ್ಕೆ ಏನಾದ್ರು ಒಂದು ಪೂರಕ ದಾಖಲೆ ಬೇಕಲ್ಲ, ಅದನ್ನ ನೀವು ನಮಗೆ ಒದಗಿಸಬೇಕಾಗತ್ತೆ. ಇದರ ಜೊತೆ ನಮ್ದೊಂದು ಮೀನುಗಾರರ ಒಂದು ಡೇಟಾ ಸಂಗ್ರಹ ಇದೆ, NFDP ಅಂತ ಹೇಳಿ, ಅಲ್ಲಿ ನೀವು ರಿಜಿಸ್ಟರ್ ಆಗ್ಬೇಕಾಗುತ್ತೆ, ನೋಂದಾಯಿಸ್ಕೊಳ್ಬೇಕಾಗತ್ತೆ. ಅದು ತುಂಬಾ ಸರಳ ವಿಧಾನ. ನಿಮ್ಮ ಮೊಬೈಲ್ ಅಲ್ಲಿ ಆ ಆಪ್ ಓಪನ್ ಮಾಡಿದ್ರೆ 2 OTP ಬರುತ್ತೆ ನಿಮ್ಮ ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರಿಗೆ. ಅಲ್ಲಿ ಹೋಗಿ ನೀವು ಮೀನುಗಾರರು ಅಂತ ನೋಂದಾಯಿತರಾಗಬೇಕಾಗತ್ತೆ. ಆ ನೋಂದಾಯಿತ ಸಂಖ್ಯೆ ಬೇಕು, ಆ ರಿಜಿಸ್ಟರ್ ನಂಬರ್ ಇದ್ರೆ ನೀವು ರಿಜಿಸ್ಟರ್ಡ್ ನೋಂದಾಯಿತ ಮೀನುಗಾರರು ಅಂತ ನಮಗೆ. ಆಮೇಲೆ ಈಗ ನಿಮಗೆ ಗೊತ್ತಿದೆ, ಒಂದು ಯುನಿಕ್ ID ಸಿಗ್ತಾ ಇದೆ, ಫ್ರೂಟ್ಸ್ ID ಅಂತ ಕರೀತಾರೆ, ಫಾರ್ಮರ್ ಐಡೆಂಟಿಫಿಕೇಶನ್ ಒಂದು ID ಸಿಗ್ತಾ ಇದೆ, ಅದು ಕೂಡ ನೀವು ನಮಗೆ ಒದಗಿಸಿ ಕೊಡ್ಬೇಕಾಗತ್ತೆ. ಈ SAP TSP ಜಿಲ್ಲಾ ಪಂಚಾಯತಿ ಯೋಜನೆ ಏನಿದೆ ಅದು ಅದಕ್ಕಾಗಿ ಇರುವ ಸಾಫ್ಟ್ವೇರ್ ಅಲ್ಲಿ, ಅಪ್ಲಿಕೇಶನ್ ಅಲ್ಲಿ ನೀವು ನಮಗೆ ಅಪ್ಲೈ ಮಾಡಬೇಕಾಗತ್ತೆ. ಇನ್ನೊಂದು ಮೀನು ಕೃಷಿ ನಡೆಸೋದ್ರ ಬಗ್ಗೆ ಅಥವಾ ಇತ್ತೀಚಿನ ದಿನಗಳಲ್ಲಿ ಸಿಗಡಿ ಕೃಷಿ, ಮುತ್ತು ಕೃಷಿ ಅಂತದ್ದು ಕೂಡ ಬರ್ತಾ ಇದೆ, ಅವುಗಳ ಬಗ್ಗೆ ನಿಮಗೆ ತರಬೇತಿ ಬೇಕು ಅಂತ ಅನಿಸಿದಾಗ ತರಬೇತಿಯನ್ನು ಕೊಡ್ಲಿಕ್ಕೆ ಕೂಡ ನಮ್ಮಲ್ಲಿ ಯೋಜನೆ ಇದೆ. ಎಲ್ಲಿ ತರಬೇತಿ ಕೇಂದ್ರಗಳಿದ್ದಾವೆ ನಮ್ಮಲ್ಲಿ? ನಮ್ಮಲ್ಲಿ ನಾವೇ, ನಮ್ಮ ಆಯಾಯ ತಾಲೂಕುಗಳಲ್ಲಿ ಅಥವಾ ಕೆಲವೊಂದು ಕಡೆ ಒಂದೊಂದು ಗ್ರಾಮಗಳಲ್ಲಿ ಒಂದೊಂದು ಏರಿಯಾದಲ್ಲಿ ನಮ್ಮನ್ನ ಕೇಳ್ತಾರೆ, ಇಂತಲ್ಲಿ ನಾವು ಇಷ್ಟು ಮೀನು ಕೃಷಿಕರಿದ್ದೀವಿ, ನಮಗೆ ತರಬೇತಿ ಆಯೋಜನೆ ಮಾಡಿ ಕೊಡಿ ಅಂತ. ಅಲ್ಲಿಗೆ ಹೋಗಿ ಕೂಡ ನಾವು ಕೊಡ್ತೇವೆ. ಆಸಕ್ತಿ ಇರೋರು ಒಂದು 25 ಜನರಷ್ಟು, ರೈತ ಮಹಿಳೆಯರು ಆಗ್ಬೋದು, ರೈತರು ಆಗ್ಬೋದು, ಒಟ್ಟಿಗೆ ಸೇರಿ ನಮಗೆ ಇಂಥ ಕೃಷಿಯ ಬಗ್ಗೆ ನಿಮಗೆ ತರಬೇತಿ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ನಾವು ಅಲ್ಲೇ ಹೋಗಿ ತರಬೇತಿ ಕೊಡ್ತೇವೆ. ಇಲ್ಲ, ನಾವು ಕೆಲವೊಂದು ಬಾರಿ ಎಲ್ಲಿ ಉತ್ತಮವಾಗಿ ಮೀನು ಕೃಷಿ ನಡೀತಾ ಇರತ್ತೆ ಅಂತಹ ಪ್ರದೇಶಗಳಿಗೆ ಅಧ್ಯಯನ ಪ್ರವಾಸಗಳನ್ನು ಕೂಡ ಕರ್ಕೊಂಡು ಹೋಗ್ತೇವೆ. ಹೌದು ಹೌದು, ಬೇರೆ ಜಿಲ್ಲೆಗಳಲ್ಲಿ, ಹೊರ ಜಿಲ್ಲೆಗಳಲ್ಲಿ ನಡೀತಾ ಇರುವಲ್ಲಿಗೆ ಕೂಡ ನಾವು ಕರ್ಕೊಂಡು ಹೋಗ್ತೇವೆ. ಅಲ್ಲಿಗೂ ಕೂಡ ಆಸಕ್ತಿ ಇರೋರು ನಮ್ಮ ಜೊತೆ ಬರಬಹುದು. ಆದ್ರೆ ಅವರಿಗೆ ಆಸಕ್ತಿ ಇದೆ, ತರಬೇತಿ ಬೇಕು ಅಂತ ನಮಗೆ ಗೊತ್ತಾಗ್ಬೇಕಲ್ಲ, ಅದೊಂದು ನಮ್ಮ ಗಮನಕ್ಕೆ ತಂದ್ರೆ ಸಾಕು. ಇಲ್ಲ, ನಾವು ಪ್ರತಿ ವರ್ಷ 2-3 ಕಡೆ ನಾವು ತರಬೇತಿಗಳನ್ನ, ಈಗ ಮಡಿಕೇರಿ ಇರ್ಬೋದು, ಕುಶಾಲನಗರ, ಸೋಮಪೇಟೆ, ಹಾಗೆ ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಇರ್ತೇವೆ. ಅಲ್ಲಿ ಅವರು ಬಂದು ಪಾಲ್ಗೊಳ್ಬಹುದು. ಈಗ ಯಾವುದೋ ಒಂದು ಪ್ರದೇಶ ಗ್ರಾಮದಲ್ಲಿ ತುಂಬಾ ಮೀನು ಕೃಷಿಕರು, ಅವರಿಗೆ ಗೊತ್ತಾಗ್ತಾ ಇಲ್ಲ ಮೀನು ಮರಿ ಎಲ್ಲಿ ಸಿಗ್ತಾ ಇದೆ, ಯಾವ ಯೋಜನೆ ಇದೆ, ಹೇಗೆ ಮೀನು ಕೃಷಿ ನಡೆಸಬೇಕು, ಈಗ ನಮ್ಗೆ ಎಲ್ಲರಿಗೂ ಕೃಷಿ ಹೊಂಡ ಇದೆ, ನಾವು ಸ್ವಲ್ಪ ಲಾಭದಾಯಕವಾಗಿ ಮಾಡ್ತೇವೆ, ಹೇಗೆ ಮಾಡೋದು, ತರಬೇತಿ ಬೇಕು ಅಂದಾಗ ಯಾರಾದರೂ ಒಬ್ರು ಅವರನ್ನ ರೆಪ್ರೆಸೆಂಟ್ ಮಾಡಿ ನಮಗೆ ಮಾಹಿತಿ ಕೊಟ್ರೆ ನಾವು ಹೋಗಿ ಅವರಿಗೆ ತರಬೇತಿಯನ್ನ ಕೊಡ್ತೇವೆ ಸರ್. ಇದಲ್ಲದೆ ಮೀನು ಕೃಷಿಗೆ ಸಂಬಂಧಿಸಿದಂತಹ ಬ್ರೋಚರ್ಗಳು, ಕೈಪಿಡಿಗಳು, ಅದಕ್ಕೆ ಸಂಬಂಧಿಸಿದ ಮಾಹಿತಿ ಪತ್ರಗಳು, ವಸ್ತು ಪ್ರದರ್ಶನಗಳು ಅಂತವುಗಳನ್ನ ಕೂಡ ನಾವು ಆಯೋಜನೆ ಮಾಡ್ತೇವೆ. ಇನ್ನೊಂದು ಕೃಷಿ ಹೊಂಡಗಳಿರ್ತವೆ, ಬಹಳಷ್ಟು ಸಣ್ಣ ಕೃಷಿಕರಿಗೆ ಕೃಷಿ ಹೊಂಡಗಳನ್ನ ಸರ್ಕಾರದ ಯೋಜನೆಯಲ್ಲಿ ಮಾಡಿಕೊಡ್ತಾರೆ. ಅಂತಹ ಕೃಷಿ ಹೊಂಡಗಳಿಗೆ ಸೂಕ್ತವಾಗುವಂತಹ ಸಾಮಾನ್ಯ ಗೆಂಡೆ ಜಾತಿಯ ಮೀನುಗಳನ್ನ 500 ಮರಿ ಉಚಿತವಾಗಿ ಕೊಡುವಂತಹ ಯೋಜನೆ ಇದೆ. ಇದು ಕೂಡ ನಾನು ಅದೇ ಹೇಳೋದು, ಯಾರಿಗೆ ಆಸಕ್ತಿ ಇದೆ ಅವರೊಂದು ಗುಂಪಲ್ಲಿ ಸೇರಿ ತರಬೇತಿಯನ್ನ ಪಡ್ಕೊಂಡು ನಂತರ ನಮ್ಮ ಇಲಾಖೆಯಿಂದ ಉಚಿತವಾಗಿ 500 ಮರಿಗಳನ್ನ ತಗೊಂಡು ಹೋಗಿ ಬಿಟ್ರೆ ಸಕ್ಸಸ್ ಆಗ್ಬಹುದು, ಯಶ ಕಾಣಬಹುದು. 500 ಮರಿಯಿಂದ ಶುರುವಾಗಿದ್ದು ಒಂದು ಯಶಸ್ ಕಂಡ್ಮೇಲೆ ಅವರೇ ಅದನ್ನ ದೊಡ್ಡ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗಬಹುದು. ಇದು 500 ಮರಿ ಯಾವುದು ಅಂದ್ರೆ ನಾವು ಸಾಮಾನ್ಯ ಗೆಂಡೆ ಜಾತಿಯ ಮರಿಗಳನ್ನ ಕೊಡ್ತೇವೆ, ಅದು ನಿಂತ ನೀರಲ್ಲಿ ಮೊಟ್ಟೆ ಇಟ್ಟು ಮರಿ ಮಾಡುವಂತಹ ಒಂದು ಜಾತಿಯ ಮೀನದು. ಸೊ ಅವರು ಆ ಮರಿಗಳು ನಮಗೆ ಅಕ್ಟೋಬರಿನ ನಂತರ ಸಿಗೋದ್ರಿಂದ ಆ ಅವಧಿಯಲ್ಲಿ ನಮಗೆ ಅಪ್ರೋಚ್ ಮಾಡಬಹುದು. ಇದು ನೇರವಾಗಿ ಆಯಾ ತಾಲೂಕಿನ ಇಲಾಖೆ ಕಚೇರಿಗೆ ಬಂದು ಅವರ ಜಾಗದ ಪ್ರಮಾಣ ಪತ್ರ RTC ಅಂತ ಏನು ಕರಿತೇವೆ ಅದು, ಆಧಾರ್ ಕಾರ್ಡ್, ನಮಗೊಂದು ದಾಖಲಾತಿ ಬೇಕಲ್ಲ, ಅವರಲ್ಲಿ ಕೃಷಿ ಹೊಂಡ ಇದೆ, ಮೀನು ತಗೊಂಡೋಗಿ ಏನು ಮಾಡ್ತಾರೆ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಅವರು ಆ ದಾಖಲಾತಿಗಳನ್ನು ಕೊಡಬೇಕಾಗತ್ತೆ. ಇನ್ನು ರಾಜ್ಯ ಮಟ್ಟದಲ್ಲಿ ಇದು ಜನರಲ್ ಸಾಮಾನ್ಯ ವರ್ಗದ ಮೀನುಗಾರರಿಗೆ, ರೈತರಿಗೆ ಸೇಮ್ ಬಲೆ ಅಥವಾ ಹರಿಗೋಲು, ಐಸ್ ಬಾಕ್ಸ್, ಮೀನನ್ನ ಸಂರಕ್ಷಣೆ ಮಾಡಲಿಕ್ಕೆ ಐಸ್ ಬಾಕ್ಸ್ ಅಥವಾ ಹಿಡಿದ ಮೀನನ್ನ ಹಾಕಿ ಇಡ್ಲಿಕ್ಕೆ ಕ್ರೇಟ್, ತಕ್ಕಡಿ, ಇಂತಹ ಯೋಜನೆಗಳನ್ನ ಕೂಡ ಕೊಡುವಂತಹದ್ದಿದೆ. ಇದು ಸೇವಾ ಸಿಂಧುವಿನ ಮೂಲಕ ನಮಗೆ ಅರ್ಜಿ ಸ್ವೀಕಾರ ಆಗಬೇಕಾಗತ್ತೆ. ನಮ್ಮ ಇಲಾಖೆಯಲ್ಲಿ ಯಾವುದೇ ಯೋಜನೆಗೆ ನೀವು ಅರ್ಜಿ ಹಾಕಿ, ನಾನಾಗಲೇ 2 ID ಹೇಳಿದೆ ನಿಮಗೆ, NFDP ಅಂತ ಹೇಳಿ, ಅದು ಒಂದು ನೋಂದಾಯಿತರಾಗಬೇಕು. ಮತ್ತೆ ಫ್ರೂಟ್ಸ್ ID ಏನಿದೆ ರೈತರಿಗೆ, ಪ್ರತಿ ರೈತರ RTCಗೆ, RTC ಇಲ್ಲದವರಿಗೂ ಕೂಡ ಆ ID ಇವಾಗ ಸಿಗ್ತಾ ಇದೆ, ಹೌದು, ಅದು ಒಂದು ಮಾಡ್ಕೊಬೇಕಾಗತ್ತೆ. ಮತ್ತೆ ಈ ಸ್ಟೇಟ್ ಲೆವೆಲ್ ರಾಜ್ಯ ವಲಯದ ಏನು ಯೋಜನೆ ಇದೆ ಆ ಅರ್ಜಿಗಳನ್ನ ನಮಗೆ ಸೇವಾ ಸಿಂಧುವಿನಲ್ಲಿ ಹಾಕಬೇಕಾಗತ್ತೆ. ಸೊ ನಾವು ಮೀನುಗಾರಿಕಾ ಇಲಾಖೆ ಆದ್ರಿಂದ ಮೀನು ಕೃಷಿಕರನ್ನ ಮೀನುಗಾರರನ್ನೇ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಮಗೆ ಅವರು ಯಾವ ಮೀನುಗಾರಿಕಾ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಹಾಗೆ ತೊಡಗಿಸಿಕೊಳ್ಳೋದಕ್ಕೆ ಒಂದು ಪ್ರಮಾಣ ಪತ್ರ ಅವುಗಳು ನಮಗೆ ಬೇಕಾಗತ್ತೆ. ಇನ್ನು ಮೀನು ಮರಿ ಖರೀದಿಗೆ ಸಹಾಯಧನ ಅಂತ ಹೇಳಿ ನಾನು ಮೊದಲೇ ಹೇಳಿದೆ, ಗ್ರಾಮ ಪಂಚಾಯತಿ ಕೊಳಗಳಲ್ಲಿ ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಕೊಳಗಳಲ್ಲಿ ಮೀನು ಕೃಷಿ ನಡೆಸಬಹುದು ಅಂತ ಹೇಳಿ, ಅವುಗಳು ದೊಡ್ಡ ದೊಡ್ಡ ಕೊಳಗಳಾಗಿರ್ತವೆ. ಅಂತ ಕೊಳಗಳಲ್ಲಿ ಮೀನು ಏನು ಸಾಕಣೆ ಮಾಡ್ತಾರೆ ಅವರು ದೊಡ್ಡ ಮಟ್ಟದಲ್ಲಿ ಮೀನುಗಳನ್ನ ಖರೀದಿ ಮಾಡ್ತಾರೆ, 5,000 10,000 15,000 ಮರಿಗಳನ್ನ ತೆಗಿತಾರೆ. ಅವರು ಖರೀದಿಸಿದ ಮರಿಗಳ 50% ಮೊತ್ತವನ್ನು ನಾವು ಕೊಡುವಂತಹದ್ದು. ಇದರಲ್ಲಿ ಒಂದು ಕಂಡೀಷನ್ ಇದೆ, ಅವರು 1 ಎಕರೆಗೆ 2,000 ಮರಿ ಬಿಡುವುದು ಅದನ್ನ ನಾವು ಕನ್ಸಿಡರ್ ಮಾಡ್ತೇವೆ. ಅವರು ಟ್ಯಾಂಕ್ ಎಷ್ಟು ದೊಡ್ಡದಿದೆ, ಎಷ್ಟು ಎಕರೆ ಇದೆ, ಅದಕ್ಕೆ ಎಷ್ಟು ಮರಿ ಬಿಡಬಹುದು ಅದರ 50%. ಈಗ ಬರೀ 1 ಎಕರೆ ಕೊಳಕ್ಕೆ 10,000 ಮರಿ ತಗೊಂಡೋಗ್ಬಿಟ್ಟು 5,000 ಮರಿದು ಸಬ್ಸಿಡಿ ಕೊಡಿ ಅಂತ ಹೇಳಿದ್ರೆ ಅದು ಕೆರೆ ಅಥವಾ ಕೊಳ ಇದೆ ಅಂದ್ರೆ ಹೌದು 20,000 ಮರಿ ಬಿಡಬಹುದು ನೀವು, ಹೌದು 2,000 ಮರಿ 10 ಎಕರೆಗೆ, ಅದರದ್ದು 50%, 10,000 ಮರಿದು ನಾವು ಸಹಾಯಧನವನ್ನ ಕೊಡುವಂತದ್ದು, 50% ಸಹಾಯಧನ. ಈಗ 10 ಎಕರೆ ಕೊಳಕ್ಕೆ ನೀವು 1 ಎಕರೆ 2,000 ಬಿಟ್ಟಿದ್ದೀರಾ, 10 ಎಕರೆಗೆ 20,000 ಬಿಟ್ಟಿದ್ದೀರಾ, ಅದರ 50% ನಾವು ತಗೊಳ್ಳೋದು. ಹಾ, 20,000 10,000 ಮರಿಯ ಬೆಲೆಯನ್ನ ಸಹಾಯಧನವಾಗಿ ನಾವು ನಿಮಗೆ ಕೊಡುವಂತದ್ದು. ಇಲ್ಲಿ ಬರೀ ಮರಿಯ ಸಂಖ್ಯೆ ನೋಡೋದಿಲ್ಲ, ಆ ಕೊಳದ ವಿಸ್ತೀರ್ಣವನ್ನ ಕೂಡ ನಾವು ಗಮನಕ್ಕೆ ತಗೊಳ್ತೇವೆ. ಈ ಸಹಾಯಧನ ಇದೆ. ಇನ್ನೊಂದು ಮತ್ಸ್ಯಾಶ್ರಯ ಯೋಜನೆ ಅಂತ ಹೇಳಿ, ಎಲ್ಲ ಚಟುವಟಿಕೆ ನಾನು ಹೇಳಿದೆ ಅಲ್ಲ, ಅದರಲ್ಲೆಲ್ಲ ತೊಡಗಿರುವವರಿಗೆ ಸ್ವಂತ ನಿವೇಶನ ಇದ್ದು ವಾಸಕ್ಕೆ ಮನೆ ಇಲ್ಲದೆ ಇದ್ರೆ, ಮತ್ತು ಅಂಥವರಿಗೆ ಇತರ ಯೋಜನೆಗಳಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನು ಮನೆಯ ಯೋಜನೆಗಳು ಅನುಷ್ಠಾನ ಆಗುತ್ತೆ ಅಂತಹ ಯೋಜನೆಗಳಲ್ಲಿ ಅವರು ಮನೆಗಳನ್ನ ತಗೊಳ್ಳದೇ ಇದ್ರೆ ನಾವು ಅವರಿಗೆ ಮನೆ ಕೊಡುವಂತ ಸ್ಕೀಮ್ ಇದೆ. ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಕೊಡ್ತಾರೆ, ಜನರಲ್ಲಿಗೆ 1/20, ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 1,75,000 ಕೊಡ್ತಾರೆ. ಅದೇ ಮೊತ್ತವನ್ನ ನಮ್ಮಲ್ಲಿ ಕೊಡುವ ಯೋಜನೆ ಇದೆ. ಇದಕ್ಕೆ ಅವರ ಹೆಸರಿನಲ್ಲಿ ಯಾರು ಅಪ್ಲೈ ಮಾಡ್ತಾರೋ ಅವರ ಹೆಸರಿನಲ್ಲಿ ಜಾಗ ಇರಬೇಕಾಗತ್ತೆ, ಹಕ್ಕುಪತ್ರ ಅಥವಾ RTCಯಲ್ಲಿ ಜಾಗ ಇರಬೇಕಾಗತ್ತೆ. ಬೇರೆ ಯಾವುದೇ ಇಲಾಖೆಯಿಂದ ಅದೇ ಯೋಜನೆಗೆ ಮನೆ ತಗೊಂಡಿರಬಾರ್ದು. ಮತ್ತು ಅವರ ಎಲ್ಲ ದಾಖಲಾತಿಗಳು, ಕಂದಾಯ ರಶೀದಿ ಅಂತಹದ್ದು, ನಮಗೆ ದಾಖಲಾತಿಗಳನ್ನು ನಮಗೆ ಒದಗಿಸಬೇಕಾಗತ್ತೆ. ಇದು ವಿವಾಹ ಆದವರಿಗೆ ಜಂಟಿ ಫೋಟೋ ಹಾಕಿ ತಗೋಬೇಕಾಗತ್ತೆ. ವಿಧುರ ಅಥವಾ ವಿಧವೆಯರು ಅವರ ಪಾರ್ಟ್ನರ್ ಅವರ ಡೆತ್ ಸರ್ಟಿಫಿಕೇಟ್ ಏನಿದೆ, ಮರಣ ಪ್ರಮಾಣ ಪತ್ರ, ಅದರ ದಾಖಲಾತಿಯನ್ನು ಕೊಟ್ಟು ತಗೊಳ್ಬಹುದು. ಇದು ಕೂಡ ನಿವೇಶನ ಇರಬೇಕು, ವಸತಿ ರಹಿತರಾಗಿರಬೇಕು, ಅಂತವರಿಗೆ ಮತ್ಸ್ಯಾಶ್ರಯ ಯೋಜನೆಯನ್ನು ಕೊಡುವುದಿದೆ. ಇನ್ನು KCC ಲೋನ್ ಅಂತ ಹೇಳಿ, ಅದು ಮೊದಲೆಲ್ಲ ಏನಿತ್ತು, ಕೃಷಿಯಲ್ಲಿ ತೊಡಗಿದವರಿಗೆ ಇತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್. ಇವಾಗ ಅಲ್ಲಿ ಮೀನುಗಾರಿಕೆಯನ್ನ ಕೂಡ ಅದಕ್ಕೆ ಆಡ್ ಮಾಡಿದ್ದಾರೆ. ಮೊದಲು 2 ಲಕ್ಷದವರೆಗೆ ಕೊಡ್ತಾ ಇದ್ರು, ಈಗ ಅದನ್ನ 5 ಲಕ್ಷಕ್ಕೆ ತಂದಿದ್ದಾರೆ. ಅದರಲ್ಲಿ 3 ಲಕ್ಷ ನೀವು ಕೃಷಿಗೆ ತಗೊಳ್ಬಹುದು, 2 ಲಕ್ಷ ನೀವು ಮೀನುಗಾರಿಕೆಗೆ ಮತ್ತು ಪಶು ಸಂಗೋಪನೆ, ಅದರಲ್ಲಿ ಕೋಳಿ ಸಾಕಾಣಿಕೆ, ಹಸು, ಹಂದಿ ಅಂತವುಗಳನ್ನು ಕನ್ಸಿಡರ್ ಮಾಡಬಹುದು. ಅದರಲ್ಲಿ ಮೀನುಗಾರಿಕೆಯು ಕೂಡ ಒಂದು. ನೀವು 3 ಲಕ್ಷ ರೂಪಾಯಿ ನಾನು ಕೃಷಿಗೆ ತಗೊಂಡಿದ್ದೇನೆ ಅಂತಿದ್ರೆ ಇನ್ನೊಂದು 2 ಲಕ್ಷ ಮೀನು ಕೃಷಿಗೆ ತಗೊಳ್ಬಹುದು. ತಗೊಂಡ ನಂತರ ನೀವು ಹೊಸ ಕೊಳವನ್ನಾದ್ರೂ ತಗೊಳ್ಬಹುದು, ಅಥವಾ ಇರುವ ಕೊಳದಲ್ಲೇ ಮೀನು ಕೃಷಿಯನ್ನು ಉತ್ತಮವಾಗಿ ತಗೊಂಡು ಹೋಗಬಹುದು. ಇದು KCC ಲೋನ್. ಸೊ ಯಾರು ಮೀನು ಕೃಷಿಯಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಚೆನ್ನಾಗಿ ತೊಡಗಿಸಿಕೊಡ್ಲಿಕ್ಕೆ ಆಸಕ್ತಿ ಇದೆ ಅಂತವರು ನಮ್ಮ ಇಲಾಖೆಗೊಂದು ಅರ್ಜಿ ಕೊಟ್ಟರೆ ಅವರ ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್ನ ಸಮೇತ ನಾವು ಅವರಿಗೆ ಒಂದು DPR ಮಾಡಿ ಅಟೆಸ್ಟ್ ಮಾಡಿ ಕೊಡ್ತೇವೆ. ಮತ್ತೆ ಅವರ ಬ್ಯಾಂಕಲ್ಲಿ ಅವರದೊಂದು ಸ್ವಲ್ಪ ಡ್ಯೂ ಅದೇನು ಇಲ್ಲದೆ ಒಂದು ಸ್ವಲ್ಪ ಟ್ರಾನ್ಸಾಕ್ಷನ್ ಸ್ವಲ್ಪ ಚೆನ್ನಾಗಿ ಇದ್ರೆ ಏನು ಪ್ರಾಬ್ಲಮ್ ಆಗುತ್ತೆ. ಹೌದು ಹೌದು, ಅದೊಂದು ನೋಡ್ಕೊಳ್ಬೇಕಾಗತ್ತೆ. ಅವರು ಬಹಳಷ್ಟು ಸಾಲಗಳನ್ನು ತಗೊಂಡು ಯಾವುದು ಬಾಕಿ ಇಲ್ಲದಿದ್ದು ಮತ್ತೆ ನಮಗೆ ನೀವು ಲೋನ್ ಕೊಟ್ಟಿಲ್ಲ ಹೇಳಿದ್ರೆ ಕಷ್ಟ ಆಗುತ್ತೆ, ಅದೊಂದು ನೋಡ್ಕೋಬೇಕಾಗತ್ತೆ. ಇನ್ನೊಂದು ಸ್ಕೀಮ್ ಅಂತ ಹೇಳಿದ್ರೆ PMFME ಅಂತ ಹೇಳಿ, ಇದು ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರು ಮಾಡ್ಲಿಕ್ಕಾಗಿರುವಂತಹ ಸ್ಕೀಮ್. ಇದರಲ್ಲಿ ಅವರಿಗೆ ಸಹಾಯಧನದ ಯೋಜನೆ ಕೂಡ ಇದೆ. ಏನಂತ ಹೇಳಿದ್ರೆ, ಈಗ ಮೀನಿನ ಕಟ್ಲೆಟ್, ಮೀನಿನ ಉಪ್ಪಿನಕಾಯಿ, ಮೀನಿನ ಒಂದು ಬೇರೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡುವಂತಹದ್ದು, ಅದನ್ನು ನೀವು ಪ್ಯಾಕೇಜ್ ಮಾಡಿ ಒಂದು ಬ್ರ್ಯಾಂಡ್ ನೇಮ್ ಅಲ್ಲಿ ಮಾರಾಟ ಮಾಡ್ಕೊಳ್ಳುವಂಥದ್ದು. ನಿಮಗೆ ಬೇಕಾದ ಮೆಷಿನರೀಸ್ ಅನ್ನು ತೆಗೆದುಕೊಳ್ಳಿಕ್ಕೆ, ಯಂತ್ರೋಪಕರಣಗಳು ಏನಾದರೂ ಬೇಕಿದ್ರೆ, ಅದಕ್ಕೆ ಬೇಕಾದ ಪ್ಯಾಕೇಜಿಂಗ್ ಮೆಟೀರಿಯಲ್, ಬ್ರ್ಯಾಂಡಿಂಗ್ ಐಟಮ್ಸ್ಗಳನ್ನ ತಗೊಂಡು ಮಾಡಬೇಕಾಗಿದ್ರೆ, ಅಂಥವುಗಳನ್ನ ನೀವು ಆ ಯೋಜನೆಯನ್ನು ಅನುಷ್ಠಾನ ಮಾಡ್ಕೊಳ್ಳಿಕ್ಕೆ. ಇದು ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಅವರಿಗೆ ಇತ್ತು, ಈಗ ಮೀನುಗಾರಿಕೆ ಕ್ಷೇತ್ರಕ್ಕೆ ಕೂಡ ತಂದಿದ್ದಾರೆ. ಒಂದೆರಡು ಯೋಜನೆಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ತಾ ಇದ್ದಾವೆ. ಇದರ ಬಗ್ಗೆ ಆಸಕ್ತಿ ಇರೋರು ನಮ್ಮ ಇಲಾಖೆಯನ್ನು ಸಂಪರ್ಕ ಮಾಡಬಹುದು. ನಾವು ಹೇಗೆ ಲೋನ್ ತಗೊಳ್ಳೋದು, ಮತ್ತೆ ಇದರಲ್ಲಿ ಏನಾದರೂ ನಾನು ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ತಯಾರು ಮಾಡ್ತೇನೆ, ನನಗೆ ತರಬೇತಿ ಬೇಕು ಅಂತ ಏನಾದರೂ ಆಸಕ್ತಿ ಇದ್ರೆ, ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗೋದು ನಮ್ಮ ಕಷ್ಟ ಆಗತ್ತೆ. ಒಂದು ಗುಂಪಲ್ಲಿ ಬಂದ್ರೆ ಇವರಿಗೂ ನಾವು ತರಬೇತಿಯನ್ನ ಕೊಟ್ಟು ಯಾವ ಯಾವ ಯೋಜನೆಗಳನ್ನ ಇದರಲ್ಲಿ ನೀವು ಮಾಡ್ಕೊಳ್ಬಹುದು ಅಂತ ಹೇಳೋದನ್ನ ಅವರ ಗಮನಕ್ಕೆ ತಗೊಂಡು ಬರ್ತೇವೆ. ಇದು ಒಂದು ಯೋಜನೆ ಕೂಡ ನಮ್ಮಲ್ಲಿ ಇದೆ ಸರ್. ಮೀನುಗಾರಿಕೆಗೆ ಉತ್ತಮ ಗುಣಮಟ್ಟದ ಮೀನು ಮರಿಗಳ ಲಭ್ಯತೆ ಬಹಳ ಮುಖ್ಯ. ಹೌದು, ನಮ್ಮ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಉತ್ತಮ ಗುಣಮಟ್ಟದ ಮೀನು ಮರಿಗಳು ಸಿಗ್ತವೆ ಅಂತ? ಸರ್, ನಮ್ಮಲ್ಲಿ ಸೋಮವಾರಪೇಟೆಯಲ್ಲಿ ಮೀನು ಮರಿ ಪಾಲನಾ ಕೇಂದ್ರ ಇದೆ. ನಾವು ಅಲ್ಲಿ ಮೀನು ಮರಿಗಳು ಉತ್ಪಾದನೆಯಾಗುವ ಅವಧಿಯಲ್ಲಿ ಪಾಲನೆ ಕೈಗೊಂಡು ಮರಿಗಳನ್ನು ಸರಬರಾಜು ಮಾಡ್ತೇವೆ. ಮಡಿಕೇರಿಯಲ್ಲಿ ಕೂಡ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಪಾಲನಾ ಕೇಂದ್ರ ಇದೆ, ಅಲ್ಲಿಂದ ಸರಬರಾಜು ಮಾಡ್ತೇವೆ. ಪೊನ್ನಂಪೇಟೆಯಲ್ಲಿ ಪಾಲನಾ ಕೇಂದ್ರ ಇದೆ, ಅಲ್ಲಿಂದ ಸರಬರಾಜು ಮಾಡ್ತೇವೆ. ಹಾರಂಗಿಯಲ್ಲಿ ಮೀನು ಮರಿ ಉತ್ಪಾದನಾ ಮತ್ತು ಪಾಲನಾ ಕೇಂದ್ರ ಇದೆ, ಅಲ್ಲೇ ಮರಿಗಳು ಉತ್ಪಾದನೆಯೂ ಆಗತ್ತೆ, ಪಾಲನೆಯೂ ಆಗತ್ತೆ, ರೈತರಿಗೆ ಸರಬರಾಜು ಆಗತ್ತೆ. ಇದೂ ಅಲ್ಲದೆ ವಿರಾಜಪೇಟೆ ಮತ್ತು ಮಡಿಕೇರಿ ತಾಲೂಕಿನಲ್ಲಿ ನೋಂದಾಯಿತ ಖಾಸಗಿ ಮೀನು ಮರಿ ಸರಬರಾಜುದಾರರು ಕೂಡ ಇದ್ದಾರೆ. ಅಲ್ಲಿ ನಾನು ಆವಾಗಲೇ ಏನು ಹೇಳಿದೆ, ಬಲಿತ ಬಿತ್ತನೆ ಮರಿ ಅಂತ ಹೇಳಿ, ಅಂತಹ ಬಲಿತ ಬಿತ್ತನೆ ಮರಿಗಳನ್ನು ಕೂಡ ನಾವು ಸಪ್ಲೈ ಮಾಡ್ತೇವೆ. ನಾವು ಹೇಗೆ ಅಲ್ಲಿಗೆ ಹೋಗಿ ತಗೊಂಡು ಬರೋದು ಕಷ್ಟ ಆಗತ್ತೆ ಅಂತಿರೋರು ನಮ್ಮ ಇಲಾಖೆಗೆ ನೇರವಾಗಿ ಬೇಡಿಕೆಯನ್ನು ಸಲ್ಲಿಸಬಹುದು. ಸಲ್ಲಿಸಬೇಕಾದ್ರೆ ನಿಮ್ಮ ಪಾಲನಾ ಕೇಂದ್ರದಲ್ಲಿ ಸಿಗುವ ಬಿತ್ತನೆ ಮರಿಗಳು ನಮಗೆ ಸಾಕು, ಅಥವಾ ನಮಗೆ ಬಲಿತ ಬಿತ್ತನೆ ದೊಡ್ಡ ಮರಿಗಳನ್ನ ತಂದುಕೊಡಿ ಅಂತ ಹೇಳಿದ್ರೆ, ನಾವು ಎರಡನ್ನೂ ಸಪ್ರೇಟ್ ಆಗಿ ಮಾಡಿ ನಾವೇ ತರಿಸಿ ನಿಮಗೆ ಕೊಡ್ತೇವೆ. ಅದರ ಮೊತ್ತವನ್ನು ನೀವು ಅವರಿಗೆ ಪಾವತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಮೀನುಗಾರಿಕಾ ಇಲಾಖೆಯ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ, ತಾವು ಮಿಲನಾ ಭರತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9483534131. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9483534131. ತುಂಬ ಸಂತೋಷ ಮಿಲನ ಭರತ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರು ಮತ್ತು ರೈತ ಮಹಿಳೆಯರಿಗೆ ಈ ಮೀನುಗಾರಿಕಾ ಇಲಾಖೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಮ್ಯಾಂಗೋಸ್ಟೀನ್ ಹಣ್ಣುಗಳು ರುಚಿಯಲ್ಲಿ ಅತಿ ಮಧುರವಾಗಿರ್ತವೆ. ಮುಖ್ಯವಾಗಿ ಇವು ಸಿಹಿ ಮತ್ತು ಹುಳಿಗಳ ಸಮ್ಮಿಶ್ರ ರುಚಿಯನ್ನು ಹೊಂದಿರ್ತವೆ. ಈ ಮ್ಯಾಂಗೋಸ್ಟೀನ್ ಹಣ್ಣಿನ ಮರಗಳಿಗೆ ಫಲವತ್ತಾದಂಥ ಭೂಮಿ ಬೇಕಾಗತ್ತೆ. ಮಣ್ಣಲ್ಲಿ ಸಾಕಷ್ಟು ತೇವ ಹಿಡಿಯುವಂಥ ಶಕ್ತಿ ಇರಬೇಕಾಗತ್ತೆ. ಅಲ್ಲದೆ ನೀರು ಬಸಿದು ಹೋಗುವಂಥ ಗುಣ ಕೂಡ ಇರಬೇಕಾಗತ್ತೆ. ಇದಕ್ಕೆ ಗೋಡು ಮಣ್ಣಿನ ಭೂಮಿ ಬಹಳ ಹೊಂದಿಕೊಳ್ಳುತ್ತೆ. ಇದು ಉಷ್ಣವಲಯದ ತೇವದಿಂದ ಕೂಡಿದಂಥ ಹವಾಗುಣ ಇದ್ದರೆ ಉತ್ತಮವಾಗಿ ಬರುತ್ತೆ. ಮುಖ್ಯವಾಗಿ ಈ ಮ್ಯಾಂಗೋಸ್ಟೀನ್ ಬೆಳೆಯನ್ನು ಜುಲೈ ಆಗಸ್ಟ್ ತಿಂಗಳಿನಲ್ಲಿ ನಾವು ನಾಟಿ ಮಾಡ್ಕೋಬಹುದು. ನಮಗೆ ಒಂದು ಹೆಕ್ಟೇರ್ಗೆ ಅಂದರೆ 1.5 ಎಕರೆಗೆ 100 ಈ ಕಣ್ಣು ಕಸಿ ಗಿಡಗಳು ಬೇಕಾಗ್ತವೆ. ನಾವು 10 ಮೀಟ್ರು ಅಂತರದಲ್ಲಿ ಈ ಸಸಿಗಳನ್ನು ನಾಟಿ ಮಾಡಿದಾಗ ಸಾಲಿನಿಂದ ಸಾಲಿಗೆ 10 ಮೀಟ್ರು, ಗಿಡದಿಂದ ಗಿಡಕ್ಕೆ 10 ಮೀಟ್ರು ಅಂತರ ಇರುವ ಹಾಗೆ ನಾವು ನಾಟಿ ಮಾಡಿದಾಗ ಪ್ರತಿ ಹೆಕ್ಟೇರ್ಗೆ ಅಂದರೆ 1.5 ಎಕರೆಗೆ 100 ಈ ಕಸಿ ಗಿಡಗಳು ಅಥವಾ ಕಣ್ಣು ಕಸಿ ಗಿಡಗಳು ಬೇಕಾಗ್ತವೆ. ಇನ್ನು ಪ್ರತಿಯೊಂದು ಗಿಡಕ್ಕೆ 80 ಕಿಲೋಗ್ರಾಮ್ನಿಂದ 100 ಕಿಲೋಗ್ರಾಮ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಭೂಮಿಯನ್ನು 1.5 ಸಾರಿ ಆಳವಾಗಿ ಉಳುಮೆ ಮಾಡಿಕೊಂಡು ಸಮ ಮಾಡ್ಕೋಬೇಕು. ಒಂದು ವೇಳೆ ಇಳಿಜಾರಿದ್ದರೆ ಸೂಕ್ತ ಅಂತರದಲ್ಲಿ ಈ ಅಡ್ಡಗಟ್ಟೆಗಳನ್ನು ಹಾಕಿ ಆನಂತರ ಗುಂಡಿಗಳನ್ನು ತೆಗಿಬೇಕಾಗತ್ತೆ. ಅಂದರೆ ಬದುಗಳನ್ನು ಹಾಕಿದ ನಂತರ ಗುಂಡಿಗಳು ತೆಗಿಬೇಕು. 10 ಮೀಟ್ರ್ ಅಂತರದಲ್ಲಿ ನಾವು 1 ಮೀಟ್ರ್ ಉದ್ದ, 1 ಮೀಟ್ರ್ ಅಗಲ ಮತ್ತು 1 ಮೀಟ್ರ್ ಆಳ ಇರುವಂಥ ಗುಂಡಿಗಳನ್ನು ತಕ್ಕೋಬೇಕಾಗತ್ತೆ. ಆನಂತರ ಅವುಗಳನ್ನು ಬಿಸಿಲಿಗೆ ಬಿಡಬೇಕು. ಈ ಕೆಲಸಕ್ಕೆ ಏಪ್ರಿಲ್ ಮೇ ತಿಂಗಳುಗಳು ಸೂಕ್ತ ಆಗಿರ್ತವೆ. 1-2 ಮಳೆ ನಂತರ ಈ ಗುಂಡಿಗಳಿಗೆ ಸಮ ಪ್ರಮಾಣದ ತಿಪ್ಪೆ ಗೊಬ್ಬರ ಮತ್ತು ಮೇಲ್ಮಣ್ಣನ್ನು ಮಿಶ್ರಣ ಮಾಡಿ ತುಂಬಬೇಕಾಗತ್ತೆ. ಈ ಸಸಿಗಳನ್ನು ನೆಡುವ ಕಾಲಕ್ಕೆ ಗಿಡಗಳ ವಯಸ್ಸು 1-2 ವರ್ಷ ಆಗಿದ್ದರೆ ಒಳ್ಳೆಯದು. ಈ ಒಂದು ವೇಳೆಗೆ ಅವುಗಳ ಎತ್ತರ ಸುಮಾರು 45 ಸೆಂಟಿಮೀಟರ್ನಷ್ಟು ಇರುತ್ತೆ. ಮೋಡ ಕವಿದಂಥ ವಾತಾವರಣದಲ್ಲಿ ಅಥವಾ ಸಂಜೆ ಹೊತ್ತಿನಲ್ಲಿ ಗಿಡಗಳನ್ನು ನೆಡೋದು ಒಳ್ಳೆಯದು. ನೆಡೋದಕ್ಕಿಂತ ಮುಂಚೆ ಪ್ರತಿ ಗುಂಡಿಯ ಮಧ್ಯೆ ತಗ್ಗನ್ನು ತೆಗೆದು ಈ ಬೇರಿನ ಸಮೂಹ ಸುತ್ತಲೂ ಹರಡೋ ರೀತಿಯಲ್ಲಿ ಮಾಡಿ ಹಸಿ ಮಣ್ಣಿಂದ ಮುಚ್ಚಿ ಬುಡದ ಸುತ್ತ ನಾವು ಬಿಗಿ ಮಾಡಬೇಕಾಗತ್ತೆ. ಈ ಗಿಡಗಳು ಗಾಳಿಗೆ ಅಲುಗಾಡದಂತೆ ಆಶ್ರಯವನ್ನು ನಾವು ಒದಗಿಸ್ಬೇಕಾಗತ್ತೆ. ಆನಂತರ ಹದವರೆತು ನೀರನ್ನು ಕೊಡಬೇಕಾಗತ್ತೆ. ಎಳೆ ಗಿಡಗಳಿಗೆ ಸುಮಾರು 2 ವರ್ಷದವರೆಗೆ ನಾವು ಸ್ವಲ್ಪ ನೆರಳನ್ನು ಒದಗಿಸಿದರೆ ಒಳ್ಳೆಯದು. ಇನ್ನು ನೀರಾವರಿ ವಿಷಯಕ್ಕೆ ಬಂದರೆ ಈ ಮ್ಯಾಂಗೋಸ್ಟೀನ್ ಗಿಡಗಳಿಗೆ ಸಾಕಷ್ಟು ತೇವ ಇರಬೇಕಾಗತ್ತೆ. ಮಣ್ಣು ಸದಾ ಹಸಿಯಾಗಿರೋದು ಬಹಳ ಮುಖ್ಯ. ಮಳೆ ಇಲ್ಲದೆ ಇದ್ದಾಗ ನೀರನ್ನು ಕೊಡಬೇಕಾಗತ್ತೆ. ಆದರೆ ಯಾವುದೇ ಹಂತದಲ್ಲೂ ಕೂಡ ನೀರು ನಿಲ್ಲಬಾರದು. ಈ ಕಾರಣಕ್ಕಾಗಿಯೇ ಯಥೇಚ್ಛವಾದ ಸಾವಯವ ಗೊಬ್ಬರವನ್ನು ಈ ಮ್ಯಾಂಗೋಸ್ಟೀನ್ ಬೆಳೆಗೆ ನಾವು ಕೊಡಬೇಕಾಗತ್ತೆ. ಮುಖ್ಯವಾಗಿ ವರ್ಷದಲ್ಲಿ ಈ ಮ್ಯಾಂಗೋಸ್ಟೀನ್ ಬೆಳೆಯಿಂದ 2 ಸಾರಿ ಫಸಲು ಸಿಗುತ್ತೆ. ಮೊದಲ ಫಸಲು ಮುಂಗಾರಿನಲ್ಲಿ ಅಂದರೆ ಜುಲೈ ಅಕ್ಟೋಬರ್ ತಿಂಗಳಿನಲ್ಲಿ, 2ನೇ ಫಸಲು ಬೇಸಿಗೆನಲ್ಲಿ ಅಂದರೆ ಏಪ್ರಿಲ್ ಜೂನ್ನಲ್ಲಿ ಸಿಗುತ್ತೆ. ಮೊದಲನೇ ಫಸಲು ಹೆಚ್ಚಾಗಿರುತ್ತೆ. ಹೆಚ್ಚಿನ ಫಸಲು ಸಿಗೋದು 15-30 ವರ್ಷ ಆಗಿರುವಂಥ ಮರಗಳಿಂದ. ಹಣ್ಣುಗಳನ್ನು ಕೈಯಿಂದ ಬಿಡಿಸೋದು ಒಳ್ಳೆಯದು. ನಾವು ಪ್ರತಿ ಮರದಿಂದ ಕನಿಷ್ಠ 200-300 ಹಣ್ಣುಗಳನ್ನು ಪಡ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಹಾಗೆಯೇ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಕೂಡ ಸಂಪರ್ಕಿಸಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ತಿತಿಮತಿ ರುದ್ರಗುಪ್ಪೆ ಗ್ರಾಮದ ಮೂಡಗದ್ದೆ ರಾಘವಯ್ಯ ಇಂದು ಸಂಜೆ ನಿಧನರಾದರು. 79 ವರ್ಷ ಪ್ರಾಯದ ಮೂಡಗದ್ದೆ ರಾಘವಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಯ ನಂತರ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ತೆರಾಲ್ ಕಾರಳನ ಬೊಜ್ಜಂಗಡ ಭೀಮಯ್ಯ ರಾಮು ಅಯ್ಯಂಗಡ ಮೋವ ಚಂಗಪ್ಪ ಅಯ್ಯಂಗ ಇಂದು ಮರಣಪಟ್ಟಿತು. 47 ಬಯತರ ಬೊಜ್ಜಂಗಡ ಚಂಗಪ್ಪ ಎಂಡ ಆಕಿರಿ ಕಾರ್ಯ ನಾಳೆ 12 ಗಂಟೆಗೆ ನಡಪಂದು ಒಕ್ಕಕರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ ಪ್ರಾಯೋಜಕರು ಚಿಟ್ಟಿಮಾರಿ ಕುಂದಚೇರಿ ಗ್ರಾಮದ ಪೊನ್ನೆ ಟಿ ಕೆ ದರ್ಶನ್ ನಿಮ್ಮ ನಂಬಿಕೆನ ಮ್ಯೂಚುವಲ್ ಫಂಡ್ನ ವಿತರಕ. ಹೂಡಿಕೆಗೆ ತಜ್ಞರ ಅಭಿಪ್ರಾಯನ ಕೊಡದರೊಟ್ಟಿಗೆ ಶಾಂತಿನ ಜೀವನ ಮತ್ತೆ ಒಳ್ಳೆ ಭವಿಷ್ಯಕ್ಕಾಗಿ ಪ್ರಜಾಪ್ರಭುತ್ವರ ಉಳಿಸಿಕೆ ಹಂಗೆ ಮ್ಯೂಚುವಲ್ ಫಂಡ್ನ ಶುರು ಮಾಡಿಕೆ ಇಂದೇ ಸಂಪರ್ಕ ಮಾಡಿ. ಮೊಬೈಲ್ 9741925956. ನಾಡಿನ ಎಲ್ಲ ಮಹಾಜನಕ್ಕೆ ವಿಜಯದಶಮಿ ಹಬ್ಬದ ಶುಭಾಶಯ ಹೇಳಿಕೊಂಡ ಇಂದಿನ ಸುದ್ದಿ ಜೊಂಪೆ ಓದ್ತಿರೋ ನಾನು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಇಂದು ವಿಜಯದಶಮಿ ಹಬ್ಬ. ಈ ಹಬ್ಬನ ಪ್ರತಿ ವರ್ಷ ಅಶ್ವಯುಜ ಮಾಸಲಿ ಆಚರಣೆ ಮಾಡಿವೆ. 9 ರಾತ್ರಿಗಳವರೆಗೆ ಆಚರಣೆ ಮಾಡುವ ಹಬ್ಬ ಆಗಿರೋದ್ರಿಂದ ಇದಕ್ಕೆ ನವರಾತ್ರಿ, ದಶಹರಾ, ದಸರಾ ಅಂತ ಹೇಳುವ ಹೆಸರನ್ನು ಉಟ್ಟು 10 ಹಗಲನ್ನು ಸಹ ಆಚರಣೆ ಮಾಡುವ ಹಬ್ಬನೇ ದಸರಾ. ದಶಾ ಅಂತ ಹೇಳಿದ್ರೆ 10, 9 ರಾತ್ರಿಗ ಕಳೆದ ಮೇಲೆ ಬರುವ 10ನೇ ದಿನವೇ ದಶಮಿ. ಇದನ್ನೇ ವಿಜಯದಶಮಿ ಅಂತ ಕರೆದವೆ. ಇಂದು ಮಂಜಿನ ನಗರಿತ ಹೆಸರು ಪಡೆದಿರುವ ಮಡಿಕೇರಿ ದಸರಾ, ಹಂಗೆ ಗೋಣಿಕೊಪ್ಪಲು ಇಂದು ದಸರಾದ ಗೌಜಿ ಉಟ್ಟು. ಇಂದು ರಾತ್ರಿ 2 ಕಡೆ ದಶಮಂಟಪಗಳ ಶೋಭಾಯಾತ್ರೆ ನಡೆಯಕ್ಕೆ ಉಟ್ಟು. ಈ 2 ಕಡೆ ನಡೆಯಕ್ಕಿರೋ ದಶಮಂಟಪಗಳ ಶೋಭಾಯಾತ್ರೆ ನೋಡಿ ಕಣ್ಣು ತುಂಬಿಸಿಕೊಂಡು ಖುಷಿ ಪಡಿಕೆ ಜನ ಪಾರ ಕಾದುಕೊಂಡು ನಿಂತೋಳು. ದಸರಾದ ಆಚರಣೆಗೆ 2 ಕಡೆಗಳಲ್ಲೂ ಬೇಕಾದ ಎಲ್ಲ ವ್ಯವಸ್ಥೆಗೆ ನಡೆದುಟ್ಟು. ದಸರಾ ಸಮಿತಿ, ನಗರಸಭೆ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ದಶಮಂಟಪ ಸಮಿತಿಯವು ಬೇಕಾದ ಎಲ್ಲ ತಯಾರಿನ ಮಾಡಿಕೊಂಡಳು. ಮಡಿಕೇರಿ ಪೇಟೆಯಲ್ಲಿ 10 ತೇರುಗಳ ಕಲಾಕೃತಿ ನೋಡಿಕೆ ಅಂದಾಜಿ 1 ಲಕ್ಷದಷ್ಟು ಜನ ಸೇರುವ ಸಾಧ್ಯತೆ ಹುಟ್ಟುತ್ತ ಅಂದಾಜಿ ಮಾಡಿಳು. ಮಂಟಪಗಳ ತಯಾರಿ ಮಾಡಿಕೆ ಅದು ಸಮಿತಿಯವು ಮಳೆನೊಟ್ಟಿಗೂ ತುಂಬ ಕಷ್ಟಪಡ್ತಾವಳು. ಗೋಣಿಕೊಪ್ಪಲು ಸಹ ಹಿಂಗೆ ತಯಾರಿಗ ನಡೀತಾ ಹುಟ್ಟು. ಅಂಗಡಿಗ ಸೇರಿದಂಗೆ ಗೋಣಿಕೊಪ್ಪನು ಕರೆಂಟಿನ ಪೊರ್ಲುಲಿ ಹೊಳಿತಾ ಹುಟ್ಟು. ಇನ್ನು ಮಡಿಕೇರಿ ಪೇಟೆನು ಎತ್ತ ನೋಡ್ರು ಕರೆಂಟಿನ ಬೋಳಿಲಿ ಮದುವಳಿಗೆ ನಂಗೆ ಶೃಂಗಾರ ಮಾಡಿಕೊಂಡು ಪೊರ್ಲುಲಿ ಮಿಂಚ್ತಾ ಹುಟ್ಟು. ದೇವಲೋಕನೇ ಭೂಮಿಗೆ ಇಳಿದು ಬಂದಂಗೆ ಕಾಣ್ತಾ ಹುಟ್ಟು. ದಸರನ ಶಾಂತಿಯಿಂದ ಯಾವುದೇ ಥರದ ಬ್ಯಾಡದ ಘಟನೆಗ ನಡೆಯದಂಗೆ ಎಚ್ಚರದ ನಡೆಸಿಕೆ. ಜಿಲ್ಲಾಡಳಿತ ಸಹಕಾರಲ್ಲಿ ಪೊಲೀಸ್ ಇಲಾಖೆ ಸರಿಯಾದ ನಿಗಾ ತಗೊಂಡು ಬಂದೋಬಸ್ತ್ ವ್ಯವಸ್ಥೆನ ಮಾಡಿಕೊಂಡು ಸಿಸಿ ಟಿವಿನ ಸಹ ಹಾಕೊಳ್ಳೋ. ಹೊರಗಿನ ಜಿಲ್ಲೆಂದನು ಸಹ ಪೊಲೀಸ್ನವರ ಕರ್ಕೊಂಡು ಹಿರಿಯ ಪೊಲೀಸ್ ಅಧಿಕಾರಿಗಳು ನಿಗಾ ತಗೊಂಡಳು. ದಸರನ ನೋಡಿಕೆ ಬರೋಕೆ ತಮ್ಮ ಗಾಡಿಗಳು ನಿಲ್ಸಿಗೆ ಬೇಕಾದ ಸರಿಯಾದ ಜಾಗನ ಸಹ ಗೊತ್ತು ಮಾಡಿ ಅದದು ಜಾಗಲಿ ವ್ಯವಸ್ಥೆನ ಸಹ ಮಾಡಿಳು. ಮಡಿಕೇರಿ ಪೇಟೆನೊಳಗೆ ಸಾಯಂಕಾಲ 4 ಗಂಟೆನ ಮೇಲೆ ಗಾಡಿಗ ಓಡಾಡದ ನಿಲ್ಲಿಸಿ ಜನರ ಸಂಚಾರಕ್ಕೆ ಅವಕಾಶನ ಮಾಡಿಕೊಟ್ಟಳು. ಇಂದು ರಾತ್ರಿ ಮಡಿಕೇರಿ ನಡೆಯುವ ಮಡಿಕೇರಿ ದಸರಾ ದಶಮಂಟಪಗಳ ಶೋಭಾಯಾತ್ರೆ ಸಾಗಿ ಬಂದು ತೇರ್ಗ ನಿಲ್ಲುವ ಜಾಗ ಮತ್ತೆ ಹೊತ್ತಿನ ವಿವರ ಹಿಂಗೆ ಉಟ್ಟು. ಪೇಟೆ ಶ್ರೀ ರಾಮಮಂದಿರದ ತೇರು ರಾತ್ರಿ 9 ಗಂಟೆಗೆ ಚೌಕಿನ ಇಂದಿರಾಗಾಂಧಿ ವೃತ್ತದ ಹತ್ತಿರ, ದೇಚೂರು ಶ್ರೀ ರಾಮಮಂದಿರದ ತೇರು 12 ಗಂಟೆಗೆ ಆಂಜನೇಯ ದೇವಸ್ಥಾನದ ಮುಂದೆ, ಶ್ರೀ ದಂಡಿಯ ಮಾರಿಯಮ್ಮ ತೇರು ಬೆಳಗಿನ ಜಾವ 3:30 ಗಂಟೆಗೆ ಪೊಲೀಸ್ ಸ್ಟೇಷನ್ನ ಮುಂದೆ, ಶ್ರೀ ಚೌಡೇಶ್ವರಿ ತೇರು 11:30 ಗಂಟೆಗೆ ಬಾಟಾ ಶೋರೂಮ್ನ ಮುಂದೆ, ಶ್ರೀ ಕಂಚಿ ಕಾಮಾಕ್ಷಿ ತೇರು ಬೆಳಗಿನ ಜಾವ 3 ಗಂಟೆಗೆ ವಿನೋದ್ ಮೆಡಿಕಲ್ಸ್ನ ಮುಂದೆ, ಶ್ರೀ ಚೌಟಿ ಮಾರಿಯಮ್ಮ ತೇರು ರಾತ್ರಿ 2:30 ಗಂಟೆಗೆ ಹೋಟೆಲ್ ರಾಜದರ್ಶನ ಮುಂದೆ, ಶ್ರೀ ಕೋದಂಡರಾಮ ತೇರು 12:30 ಗಂಟೆಗೆ ಬಾಟಾ ಶೋರೂಮ್ನ ಮುಂದೆ, ಶ್ರೀ ಕೋಟೆ ಮಾರಿಯಮ್ಮ ತೇರು ರಾತ್ರಿ 2 ಗಂಟೆಗೆ KSRTC ಬಸ್ ಸ್ಟ್ಯಾಂಡ್ನ ಮುಂದೆ, ಶ್ರೀ ಕೋಟೆ ಮಾಗಣಪತಿ ತೇರು ರಾತ್ರಿ 1 ಗಂಟೆಗೆ ನಗರ ಪೊಲೀಸ್ ಸ್ಟೇಷನ್ನ ಮುಂದೆ ಇದ್ದರೆ, ಶ್ರೀ ಕರವಲೆ ಭಗವತಿನ ತೇರು ರಾತ್ರಿ 1:30 ಗಂಟೆಗೆ ಬಾಟಾ ಶೋರೂಮ್ನ ಮುಂದೆ ಕಾಂಬಕ್ಕೆ ಸಿಕ್ಕಿದೆ. ನಾಡಿನ ಜನ ನಿನ್ನೆ ತುಂಬ ಭಕ್ತಿಯಿಂದ ಸಂಪ್ರದಾಯದಂಗೆ ವರ್ಷ ಪೂರ್ತಿ ಅನ್ನ ಕೊಡುವ ಆಯುಧಗಳ ಮನಾರ ತೊಳೆದು ವಿಶೇಷ ಪೂಜನ ಮಾಡಿದು. ಜಿಲ್ಲೆಯ ಸುಮಾರು ಕಡೆ ವಾಹನ ಮಾಲೀಕರ ಮತ್ತು ಚಾಲಕರ ಸಂಘದವರ ಕಡೆಯಿಂದನೂ ಶೃಂಗಾರ ಮಾಡಿಕೊಂಡ ಗಾಡಿಗಳ ಪೊರ್ಲುನ ಮೆರವಣಿಗೆ ಹಂಗೆ ಜನರ ಮನಸ್ಸಿಗೆ ಖುಷಿ ಕೊಡುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಹ ಏರ್ಪಾಡು ಮಾಡಿದ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಸಂಸ್ಥೆಗಳ ಕೂಡುಕೂಟಲಿ ಇಂದು ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 156ನೇ ಹಂಗೆ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹುಟ್ಟಿದ ಹಬ್ಬದ ಕಾರ್ಯಕ್ರಮನ ಆಚರಣೆ ಮಾಡಿದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಂಗೆ ವರಿಷ್ಠ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಕೂಡುಕೂಟಲಿ ಇದೇ ತಿಂಗಳ 7ಕ್ಕೆ ಬೆಳಗ್ಗೆ 10:30 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಜಂಬರ ಏರ್ಪಾಡಾಟು. ದಸರಾ ಕ್ರೀಡಾ ಸಮಿತಿಯ ಕಡೆಯಿಂದ ಇದೇ 12ಕ್ಕೆ ಮಡಿಕೇರಿಪೇಟೆನ ಗಾಂಧಿವಾಣಿಯಲ್ಲಿ ಗಂಡು ಜನರಿಗೆ ಮುಕ್ತ ಕಬಡ್ಡಿ ಆಟ ಏರ್ಪಾಡಾಟುತ್ತಾ ಸಮಿತಿನ ಅಧ್ಯಕ್ಷರು ತಿಳಿಸೋಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತ್. ಪ್ರಾಯೋಜಕರು ನಿಮ್ಮ ನಂಬಿಕೆನ ಮ್ಯೂಚುವಲ್ ಫಂಡ್ನ ವಿತರಕ ಪೊನ್ನೆ ಟಿ ಕೆ ದರ್ಶನ್ ಪುಂದಚೇರಿ ಗ್ರಾಮ ಚಿಟ್ಟಿಮಾನಿ. ಮ್ಯೂಚುವಲ್ ಫಂಡ್ನ ಶುರು ಮಾಡಿಕೆ ಇಂದೇ ಸಂಪರ್ಕ ಮಾಡಿ ಮೊಬೈಲ್ 9741925296. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ಭಾರತೀಯ ರೇಡಿಯೋ ಹೌಸ್ನಲ್ಲಿ ದಸರಾ ಹಬ್ಬದ ಬಂಪರ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತೀಯ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಮಡಿಕೇರಿಯ ಆಶೀರ್ವಾದ್ ಫರ್ನಿಚರ್ ನಲ್ಲಿ ದಸರಾ ಫೆಸ್ಟಿವ್ ಡಿಸ್ಕೌಂಟ್ ಸೇಲ್. ಯಾವುದೇ ಫರ್ನಿಚರ್ ಗಳ ಖರೀದಿಯ ಮೇಲೆ 30% ಡಿಸ್ಕೌಂಟ್. ನಿಮಗಿಷ್ಟವಾದ ಫರ್ನಿಚರ್ ಗಳನ್ನು ಖರೀದಿಸಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ. ಆಶೀರ್ವಾದ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆ ಏಕೈಕ ಸಂಸ್ಥೆ ಆಂಥೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292. ಮುಳಿಯಾ ಗೋಲ್ಡನ್ ಡೈಮಂಡ್ಸ್ ನಲ್ಲಿ ಡೈಮಂಡ್ ಫೆಸ್ಟ್ ಗ್ರಾಹಕರ ಉತ್ತಮ ಪ್ರತಿಕ್ರಿಯೆಯಿಂದಾಗಿ ಇದೇ October 4 ಮುಂದುವರಿಸಲಾಗಿದೆ. ವೈಡೆಸ್ಟ್ ರೇಂಜ್, ಎಂಡ್ಲೆಸ್ ವಾವ್ಸ್, ರೇನ್ ಸ್ಟಾರ್ಸ್ ಫ್ರಮ್ ರುಪೀಸ್ 3,900. ವಿಸಿಟ್ ಮುಳಿಯಾ ಟು ಎಕ್ಸ್ಪ್ಲೋರ್ ಸ್ಟನಿಂಗ್ ಡೈಮಂಡ್ ಆರ್ನಮೆಂಟ್ ಕಲೆಕ್ಷನ್. 95% ಎಕ್ಸ್ಚೇಂಜ್ ಹಾಗೂ 90% ಬೈಬ್ಯಾಕ್ ಗ್ಯಾರಂಟಿಯೊಂದಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ದಸರಾ ಫೆಸ್ಟಿವಲ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.